ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ನಮಸ್ಕಾರ. ಭಾಷೆಗಳು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಮ್ಮ ರೈತ ಬಾಂಧವರಿಗೆ ಈ ವರ್ಷ ಒಳ್ಳೆ ಮಳೆ ಬೆಳೆ ಹರ್ಷ ತರಲಿ ಅಂತ ನಾವು ಆಶಿಸುತ್ತೇವೆ. ಸಂಕ್ರಾಂತಿ ಹಬ್ಬವನ್ನು ನಾವು ಯಾಕೆ ಮಾಡ್ತಿದ್ದೀವಿ ಅಂದ್ರೆ ಎಲ್ಲಾ ಬೆಳೆಗಳು ಕಟಾವು ಮುಗಿದು ಇವತ್ತು ಸುಗ್ಗಿಯನ್ನು ಮಾಡುವ ಒಂದು ಕಾಲ ಇರೋದ್ರಿಂದ ನಮ್ಮ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಹೆಸರು, ಉದ್ದು, ಹಲಸಂದೆ ಇವೆಲ್ಲಾ ಬೆಳೆಗಳನ್ನ ನಾವು ಕಟಾವು ಮಾಡಿ ಸಂಭ್ರಮದಿಂದ ಆಚರಿಸುವಂತ ಕಾಲ ಇದು ಸಂಕ್ರಾಂತಿಯ ಕಾಲ. ಈ ಸಂಕ್ರಾಂತಿಯಲ್ಲಿ ನಾವು ಬೆಳೆಗಳನ್ನು ನೋಡ್ತೇವೆ, ಕಟಾವು ಮಾಡಿದ ಸುಗ್ಗಿಯ ನೋಡ್ತೀವಿ, ಕಣವನ್ನ ಮಾಡ್ತೇವೆ, ಅದನ್ನ ಪೂಜೆಯನ್ನು ಮಾಡ್ತೇವೆ ಮತ್ತು ದೇವರಿಗೆ ಮತ್ತು ಎಲ್ಲಾ ಸಮಾಜಕ್ಕೆ ನಮ್ಮ ಸುಗ್ಗಿಯ ಮತ್ತು ನಾವು ಕಟಾವು ಮಾಡಿದ ಬೆಳೆಗಳನ್ನ ನಾವು ಅರ್ಪಿಸ್ತೇವೆ. ಆ ದೃಷ್ಟಿಯಿಂದ ರೈತರ ದೃಷ್ಟಿಯಲ್ಲಿ ಇದು ಒಂದು ಒಳ್ಳೆಯ ಹಬ್ಬ ಅಂತ ಹೇಳಿ ನನ್ನ ಅನಿಸಿಕೆ. ಅದಲ್ಲದೆ ನಮ್ಮ ಸೂರ್ಯ ಉತ್ತರಾಯಣಕ್ಕೆ ಜಾರೋದ್ರಿಂದ ಇನ್ನು ಮೇಲೆ ಸೂರ್ಯನ ಪ್ರಕಾರ ಜಾಸ್ತಿ ಆಗ್ತದೆ. ಈಗ ಹೊಸ ತಳಿರು ತೋರಣಗಳು ಅಂದ್ರೆ ಹೇಳಿದ್ರೆ ಹೊಸ ಹೊಸ ಚಿಗುರುಗಳು ಆಗ್ತವೆ, ಹೊಸ ಹೊಸ ಚಿಗುರು ಬರುತ್ತೆ, ಹೊಸ ಹೂವುಗಳು ಬರ್ತವೆ, ನಂತರ ಹೊಸ ಹಣ್ಣು ಹೂಗಳು ಬರ್ತವೆ. ಯಾಕೆ ಅಂತ ಹೇಳಿದ್ರೆ ಈಗ ಮಾವು ಆಗಿರ್ಬೋದು, ನೇರಳೆ ಆಗಿರ್ಬೋದು, ಬೇವು ಆಗಿರ್ಬೋದು, ಹೊಸ ತಳಿರು ಬರ್ತದೆ, ಹೊಸ ಹೂಗಳು ಬರ್ತದೆ, ಹೊಸ ಕಾಯಿಗಳು ಆಗೋದ್ರಿಂದ ನಮ್ಮ ರೈತರಿಗೆ ಬಹಳಷ್ಟು ಆಹ್ಲಾದ ಅಂತ ಹೇಳಿ ಈ ಕಾಲವನ್ನ ನಾವೆಲ್ಲರೂ ಸಹ ಸಂಭ್ರಮಿಸ್ತಾ ಇದ್ದೇವೆ. ಆ ದೃಷ್ಟಿಯಿಂದ ರೈತರಿಗೆ ಈ ವರ್ಷ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಲಿಲ್ಲಿ ವರ್ಗೀಸ್ ಅವರೊಂದಿಗಿನ ಸಾವಯವ ಕೃಷಿ ಅನುಭವಗಳ ಕುರಿತು ಸಂದರ್ಶನವನ್ನ ಕೇಳುವಿರಿ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ತರೀಕೆರೆ ತಾಲೂಕಿನ ತರೀಕೆರೆ ಒಂದು ಹೋಬಳಿಯ ಪ್ರಗತಿಪರ ರೈತ ಮಹಿಳೆಯಾದ ಲಿಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಿಕಸನ ಸಂಸ್ಥೆ ಕೂಡ ಇವರು ಸಾವಯವ ಕೃಷಿಗೆ ಪೂರಕವಾಗಿ ನಡೆಸ್ತಾ ಇದ್ದಾರೆ. ಇದರ ಒಂದು ವಿಕಸನ ಸಂಸ್ಥೆ ಇಷ್ಟು ಒಂದು ಹೆಮ್ಮರವಾಗಿ ಬೆಳೆಯೋಕೆ ಇವರು ಕೂಡ ಕಾರಣಕರ್ತರು, ಪ್ರಮುಖ ಒಂದು ಈ ಒಂದು ಪಿಲ್ಲರ್ಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಸಾವಯವ ಕೃಷಿಯ ಉತ್ತೇಜನಕ್ಕೆ, ಇದರ ಒಂದು ಪ್ರೋತ್ಸಾಹಕ್ಕೆ, ಇದರ ಒಂದು ಪ್ರಚಾರಕ್ಕೆ ಮತ್ತೆ ಇದರ ಒಂದು ಉಳಿಸಿಕೊಂಡು ಬೆಳೆಸ್ಕೊಂಡು ಏನು ಬರ್ತಾ ಇದ್ದಾರೆ ಇವರು ಸುಮಾರು ವರ್ಷಗಳಿಂದ. ಸುತ್ತಲಿನ ಒಂದು ತರೀಕೆರೆ ತಾಲೂಕು ಅಲ್ಲದೇನೆ ಸುತ್ತಲಿನ ಒಂದು ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ತುಂಬಾ ಒಂದು ಹೆಸರು ಮಾಡಿದ್ದಾರೆ. ಸಮಗ್ರವಾಗಿ ಕೃಷಿ ಮಾಡ್ತಾ ಇದ್ದಾರೆ ಇವರು ಸಾವಯವ ಕ್ರಮದಲ್ಲಿ. ತೋಟಗಾರಿಕೆ ಬೆಳೆ ಆಗಿರ್ಬಹುದು, ತರಕಾರಿ ಬೆಳೆ ಆಗಿರ್ಬಹುದು, ಔಷಧೀಯ ಸಸ್ಯಗಳು ಅಂತ ಹೇಳ್ತೀವಿ ಅದು ಆಗಿರ್ಬಹುದು, ಏನೋ ಪ್ರತಿಯೊಂದು ಬೆಳೆನ ಇಲ್ಲಿ ತಾವು ಕಾಣಬಹುದು. ತಾವು ಇಲ್ಲಿಗೆ ಭೇಟಿ ಮಾಡಲು ಬಂದಾದ್ರೆ ತಮ್ಮ ಒಂದು ಇದು ಒಂದು ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬಹುದು. ಖಾಸಗಿಯಾಗಿ ಅವರು ಸ್ವಂತ ಒಂದು ತಮ್ಮ ಒಂದು ಅನುಭವ ಜೊತೆಗೇನೆ ಇದು ಯಾರದೇ ಒಂದು ಸಹಾಯ ಪಡೆದೇನೆ ಆ ಒಂದು ಕೃಷಿಯಲ್ಲಿ ಸಂಶೋಧನೆಯಲ್ಲಿ ಮುಂದುವರಿಬೇಕು, ನಾವು ಇದು ಬೇರೆಯವರು ಕೂಡ ನಾವು ಇದು ಮಾದರಿಯಾಗಿ ನಾವು ಹಂಚಬೇಕು ಅಂತ ಹೇಳ್ಬಿಟ್ಟು ಇದು ಸುಮಾರು ವರ್ಷದಿಂದ ಇವರು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಹೇಳಿ, ಈ ಒಂದು ವಿಕಸನ ಕನಸಿನ ಕೂಸು ಯಾವಾಗ ಹುಟ್ಟಿತು? ತರೀಕೆರೆ ತಾಲೂಕು 85ರಲ್ಲಿ ಹುಟ್ಟಿತು, ಈಗಾಗಲೇ 36 ವರ್ಷಗಳು ಕಳೆದವು. ನಾನು ಹಿಂದೆ ಒಂದು ರೈತರ ಮಗಳಾಗಿದ್ದೆ. ನಾನು ಮದುವೆ ಆಗಿ ಬಂದು 36 ವರ್ಷ ಆಯ್ತು. ವಿಕಸನ ಸಂಸ್ಥೆ ಹುಟ್ಟಾಕಿದ್ದು ನಮ್ ಮದ್ವೆ ಆಗಿದ್ದು ಎರಡು ಒಂದೇ ವರ್ಷ ಒಂದೇ ತಿಂಗಳಲ್ಲಿ ಆಗಿರೋದ್ರಿಂದ ನನಗೆ ಇದರಲ್ಲಿ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನಮ್ಮನೆಯವರು ಇದ್ರ ಬಗ್ಗೆನೆ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇಬ್ರು ಕೂಡಿ ಆಲೋಚನೆ ಮಾಡಿಕೊಂಡು ರೈತರಿಗೆ ಹೇಳ್ತಾ ಇದ್ವು, ನೀವು ಸಾವಯವ ಕೃಷಿಯಲ್ಲಿ ಕೆಲಸಗಳನ್ನ ಮಾಡ್ರಿ, ಗಿಡ ಬೆಳೆಸ್ರಿ, ಮಲೆನಾಡಲ್ಲಿ ಬೆಳೆದಂಗೆ ಮಿಶ್ರ ಬೆಳೆಗಳನ್ನ ಬೆಳೀರಿ ಅಂದ್ರೆ ಯಾರು ನಮಗೆ ಸಪೋರ್ಟ್ ಮಾಡ್ತೀವಿ, ಅದು ಮಲೆನಾಡಲ್ಲಿ ಆಗುತ್ತಮ್ಮ ಇಲ್ಲಿ ಆಗಲ್ಲ ಅನ್ನೋದನ್ನ ಯಾವಾಗ್ಲೂ ಹೇಳ್ತಾ ಇದ್ರು. ಹಾಗಾಗಿ ನಾವಿಬ್ರು ಸೇರಿ ಕೂಡಿ ಆಲೋಚನೆ ಮಾಡಿಕೊಂಡು ನಾವು ಒಂದು ಯಾಕೆ ಸಣ್ಣದೊಂದು ತೋಟ ಮಾಡಬಾರ್ದು ಅನ್ನೋದನ್ನೊಂದು ಆಲೋಚನೆ ಇಟ್ಕೊಂಡು ನಾವು 1 ಎಕರೆ 13 ಕುಂಟೆ ಜಾಗವನ್ನ ಫಸ್ಟ್ ಪರ್ಚೇಸ್ ಮಾಡಿದ್ವು. ಅದರಲ್ಲಿ ನಾವು ಫಸ್ಟ್ ಗೆ ರಾಗಿ ಬಿತ್ತನೆ ಮಾಡಿದ್ವು. ರಾಗಿ ಬಿತ್ತನೆ ಮಾಡಿದ್ರೆ ನಾವು ಫುಲ್ ಆರ್ಗ್ಯಾನಿಕ್ ಅಲ್ಲಿ ಬೆಳೆಯಲಿಕ್ಕೆ ಹೋಗಿದ್ರಿಂದ ನಮಗೆ 2 ಚೀಲ ರಾಗಿ ಬಂತು. ಆರಂಭದಲ್ಲಿ 1 ಎತ್ತಿನ ಗಾಡಿ ಹುಲ್ಲು ಬಂತು ಅಷ್ಟೇ. ನಮಗೆ ಬೆಳೆ ನೋಡುವಾಗ್ಲೇ ಗೊತ್ತಾಯ್ತು, ನಾನು ರೈತರ ಮಗಳಾಗಿರೋದ್ರಿಂದ ಬೆಳೆ ಕಟಾವಿಗೆ ಬರೋಕ್ಕಿಂತ ಮೊದಲೇ ನಮಗೆ ಗೊತ್ತಿತ್ತು ಈ ಬೆಳೆ ನಮಗೆ ಕೈ ಸಿಗಲ್ಲ ಅಂತ. ಹಾಗಾಗಿ ನಾವೇನ್ ಮಾಡಿದ್ವು, ಮಧ್ಯದಲ್ಲಿ ತೆಂಗಿನ ಸಸಿಗಳನ್ನ ಕೂರಿಸ್ಬಿಟ್ಟು ಆಗ್ಲೇ ಬೆಳೆ ಹೋದ್ರು ಸ್ವಲ್ಪ ಬೆಳೆಗಳು ಗಿಡಗಳು ನಾಶ ಆದ್ರೂ ಪರವಾಗಿಲ್ಲ, ತೆಂಗಿನ ಸಸಿಗಳನ್ನ ಕೂರಿಸೋದು ಮತ್ತೆ ಅಲ್ಲಲ್ಲಿ ಬದುಗಳನ್ನ ನಿರ್ಮಾಣ ಮಾಡುದು ಬಂದಂತಹ ನೀರು. ಯಾಕಂದ್ರೆ ಬಯಲ್ ಸೀಮೆಯಲ್ಲಿ ನೀರು ನಿಲ್ಲೋದಿಲ್ಲ, ಮಳೆ ತುಂಬಾನೇ ಕಡಿಮೆ, ಮಲೆನಾಡಲ್ಲಾದ್ರೆ ತುಂಬಾ ಮಳೆ ಬರ್ತದೆ. ಹಾಗಾಗಿ ಬಂದಂತಹ ನೀರು ನಮ್ಮ ಜಮೀನ್ ಬಿಟ್ಟು ಹೊರಗೆ ಹೋಗ್ಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಅಡ್ಡಲಾಗಿ ಬದುಗಳನ್ನ ಕಟ್ಟಿದ್ವು. ಮತ್ತೆ ನಾವು ತರಕಾರಿಗಳಿಗಾಗಿದ್ರು ಗೆಡ್ಡೆಗೆಣಸುಗಳಾಗ್ಲಿ ಯಾವ್ದನ್ನೇ ಬೆಳೆಯೋದಾದ್ರೂ ಬದುಗಳು ಅದಕ್ಕೆ ಮಾಡುವಂತ ಹೇರುಗಳು ಸಹ ನಾವು ಅಡ್ಡಲಾಗಿನೇ ಹಾಕ್ತಾ ಇದ್ವು. ಹಾಗಾಗಿ ಬಂದಂತಹ ನೀರುಗಳು ಮಣ್ಣು ಸಹ ನಮ್ದು ಸವಿಯದೆ ಇರೋ ಹಾಗೆ ಅಂದ್ರೆ ಕೊಚ್ಕೊಂಡು ಬೇರೆ ಕಡೆ ಹೋಗ್ದಿದ್ದಂಗೆ ಉಳಿಸ್ಕೊಳ್ಳಕ್ಕೆ ನಮ್ಗೆ ಅನುಕೂಲ ಆಯ್ತು. ಹಾಗೆ ಆ ನಿಟ್ಟಿನಲ್ಲಿ ನಾವು ಒಂದೊಂದೇ ಗಿಡಗಳನ್ನ ಜಾಸ್ತಿ ಬೆಳೀಲಿಕ್ಕೆ ಶುರು ಮಾಡಿದ್ವು. ದನ ಕರುಗಳನ್ನು ಸಹ ನಾವು ಅದ್ರ ಜೊತೆಯಲ್ಲಿ ಸಾಕ್ತಾ ಇದ್ವು. ನಮ್ಮಲ್ಲಿ HF ಇದೆ, ಜರ್ಸಿ ಇದೆ, ನಾಟಿ ಹಸುಗಳು ಇದೆ. ಮತ್ತೆ ನಾವು ಗೊಬ್ಬರ ಗ್ಯಾಸ್ ಅನ್ನ ಮಾಡ್ಕೊಂಡಿದೀವಿ. ಗೊಬ್ಬರ ಗ್ಯಾಸ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಮನೆ ಗ್ಯಾಸ್ ಅನ್ನ ಉಳಿಸ್ ಸೇವಿಂಗ್ಸ್ ಮಾಡ್ಕೊಬೋದ ಒಂದು ಇದಾಯ್ತು. ಇನ್ನೊಂದು ಅದ್ರಲ್ಲಿ ಬಳಸುವಂತ ಗೊಬ್ಬರ ಅನ್ನ ನಾವು ಗ್ಯಾಸ್ ಬಳಸುದು ಅಂತೇಳಿ ಗೊಬ್ಬರ ವೇಸ್ಟ್ ಆಗಲ್ಲ. ಆ ಗೊಬ್ಬರನ ನಾವು ಸ್ಲೇರಿನ ಮೇಲೆ ತೆಗ್ದು ಹಾಕಿ ಒಣಗಿಸಿ ನಮ್ಮ ತೋಟಗಳಿಗೆ ಬೇಕಾದಂತ ದಷ್ಟಪುಷ್ಟವಾಗಿ ಒಳ್ಳೆಯ ಗೊಬ್ಬರ ಹಾಕ್ತಾ ಇದೆ. ಮತ್ತೆ ನಮ್ಮಲ್ಲಿ ಗಿಡ ಮರಗಳನ್ನು ಜೊತೆಲಿ ಹಾಕಿರೋದ್ರಿಂದ ನೊಹಂಗೆ ಗಿಡಗಳೆಲ್ಲ ಹಾಕಿರೋದ್ರಿಂದ ಸೊಪ್ಪುಗಳು ಸಹ ನಮ್ಮ ಜಮೀನಲ್ಲಿ ಬೇಕಾದಷ್ಟು ಅಲ್ಲೇ ಬೀಳ್ತದೆ. ನಾವು ಮೊದಲಿನ ವರ್ಷ ಮಾತ್ರ ಹೊರಗಡೆಯಿಂದ ಸೊಪ್ಪು ದರ್ಗು ಕಾಡು ಮಣ್ಣುಗಳನ್ನ ತಂದಾಕ್ತಿದ್ವು. ಆಮೇಲಿಂದ ನಾವು ಅದನ್ನ ತರೋದನ್ನ ನಿಲ್ಲಿಸ್ಬಿಟ್ಟು ನಮ್ಮ ತೋಟದಲ್ಲಿಗೆ ಬೇಕಾಗುವಂತ ಎಲ್ಲ ಸೊಪ್ಪುಗಳಿರ್ಬೋದು ಮತ್ತೆ ಗೊಬ್ಬರ ಇರ್ಬೋದು ಎಲ್ಲ ನಮ್ಮಲ್ಲೇ ಇದೆ. ನಾವು ಮತ್ತೆ ಒಂದು ಸಣ್ಣ ಕೋಳಿ ಫಾರ್ಮ್ ಸಹ ಮಾಡಿದ್ವಿ. ನಾವು ಕೋಳಿ ಫಾರ್ಮ್ ಯಾವ್ದು ಅಂದ್ರೆ ನಾಟಿ ಕೋಳಿಗಳನ್ನ ಸಾಕ್ತಾ ಇದೀವಿ. ಹಾಗಾಗಿ ಅದ್ರಗಳ ಗೊಬ್ಬರನು ಸಹ ನಾವು ಒಟ್ಟಾಕ್ತಿವಲ್ಲ ಅವುಗಳಿಗೆ, ಹಾಗಾಗಿ ಅವು ಸಹ ಮಿಕ್ಸ್ ಆಗಿ ಆ ಗೊಬ್ಬರನು ಸಹ ನಾವು ನಮ್ಮ ಗಿಡಗಳಿಗೆ ನಾವು ಬಳಸ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಹಲವು ರೀತಿಯ ಗಿಡಗಳನ್ನ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಹುಣಸೆ ಇರ್ಬೋದು, ಮಾವು ಇರ್ಬೋದು, ಸಪೋಟ ಇರ್ಬೋದು, ಚಕ್ಕೆ ಗಿಡ ಇರ್ಬೋದು, ಆಮೇಲೆ ನಿಂಬೆ ಗಿಡ, ಆಮೇಲೆ ನೆಲ್ಲಿಕಾಯಿ, ಆಮೇಲೆ ಜಾಯಿಕಾಯಿ, ಕಾಫಿ, ರಾಮಫಲ, ಲಕ್ಷ್ಮಣ ಫಲ, ಮತ್ತೆ ಸೀತಾಫಲ, ಪಪ್ಪಾಯ, ಹಲಸು, ಮಾವು, ವೆರೈಟಿ ವೆರೈಟಿ ಎಲ್ಲ ಗಿಡಗಳನ್ನು ಮಿಶ್ರ ಬೆಳೆಗಳಾಗಿ ಬೆಳೆದಿರೋದ್ರಿಂದ ನಮಗೆ ನಮ್ಮ ಮನೆಗೆ ಬೇಕಾದಷ್ಟು ಎಲ್ಲಾ ವಸ್ತುಗಳು ನಮಗೆ ಸಿಗ್ತದೆ. ನಮ್ಮಲ್ಲಿ ಹಾಸ್ಟೆಲ್ ಮಕ್ಕಳಿದ್ದಾರೆ, ನಮ್ಮಲ್ಲಿ ಉಳಿದಂತ ವಸ್ತುಗಳನ್ನು ನಾವು ನಮ್ಮ ಮಕ್ಕಳಿಗೂ ಸಹ ನಾವು ಅಲ್ಲಿ ಕೊಡ್ತೀವಿ. ಬಾಳೆಗಿಡ ಇದೆ, ವೆರೈಟಿ ವೆರೈಟಿ ಬಾಳೆಗಳನ್ನ ಹಾಕಿದೀವಿ. ಹಾಗಾಗಿ ಎಲ್ಲಾ ತರದ ಹಣ್ಣುಗಳು ಮತ್ತೆ ತರಕಾರಿಗಳು, ತೆಂಗಿನಕಾಯಿನೂ ಇರ್ಬೋದು, ಎಲ್ಲವೂ ಏನು ಅಂದ್ರೆ ನಮಗೆ ಫುಲ್ ಆರ್ಗ್ಯಾನಿಕ್ ಅಲ್ಲಿ ಬೆಳೆಯೋದ್ರಿಂದ ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂತಹ ಹಣ್ಣುಗಳನ್ನ ತಿನ್ಲಿಕ್ಕೆ ಸಿಗ್ತದೆ. ಇದು ತಾವು ಕೃಷಿ ಕುಟುಂಬದಿಂದ ಬಂದಿದ್ರಿ ಅಂತ ಹೇಳ್ತಾ ಇದ್ರಿ, ಇದು ಸಾವಯವ ಪರಿಕಲ್ಪನೆ ಇದೇನು ಹೊಸದೇನಲ್ಲ, ನಮ್ಮ ಹಿರಿಯರು ಇದನ್ನ ಮಾಡ್ಕೊಂಡು ಬಂದಿದ್ರು. ಈಗ ಹಸಿರು ಕ್ರಾಂತಿಯ ಒಂದು ನೆಪದಲ್ಲಿ ನಾವು ಹೆಚ್ಚಿಗೆ ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿಗೆ ಹೆಚ್ಚಿಗೆ ಒಂದು ಇಳುವರಿ ತಗೊಳ್ಬೇಕು ಅನ್ನೋ ಒಂದು ಭರಾಟೆಯಲ್ಲಿ ನಾವು ಸುರಿದಿದ್ದೇ ಸುರಿದಿದ್ದು ಗೊಬ್ಬರನ, ಗೊತ್ತಿಲ್ಲೋ ಗೊತ್ತಿಲ್ಲದಂಗೆ ಸುರಿದಿದ್ವಿ. ಬಂತು ಆ ಟೈಮಲ್ಲಿ ಬೇಕಾಗಿತ್ತು, ಅದು ಈಗಲೂ ಬೇಕಾಗಿದೆ. ಈ ಒಂದು ಸಾವಯವ ಕೃಷಿಗೆ ಇದು ಮಾಡಬೇಕು, ಇದರಲ್ಲೇ ಸಂಪೂರ್ಣ ಬೆಳಿಬೇಕಂತ ಹೇಳಿ ನಿಮ್ಮ ಹಿರಿಯರಿಂದ ನೀವು ಇದು ಮಾಡಿದ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿಂದ ಯಾರಾದರೂ ನಿಮ್ಗೆ ಹೇಳಿದ್ರು, ಇಲ್ಲ ಇದ್ರ ಬಗ್ಗೆ ಹೇಗೆ ನಿಮ್ಗೆ ಮಾಹಿತಿ ತಗೊಂಡ್ರಿ ಮೇಡಮ್? ನನ್ನ ತಂದೆಗೆ ಸುಮಾರು 21 ಎಕರೆ ಜಮೀನಿದೆ. ಅವರು ರೈತ ಕುಟುಂಬದಲ್ಲಿ ಇದ್ದು ಬಿಟ್ಟು ಅವರು ಅವಾಗ್ಲೂ ಆ ಕಾಲದಲ್ಲೂ ಆರ್ಗಾನಿಕ್ ಅಲ್ಲೇ ಬೆಳೀತಾ ಇದ್ರು. ಸುತ್ತಮುತ್ತ ಇರೋರು ಯಾರೇ ಕೆಮಿಕಲ್ ಗಳನ್ನ ಬಳಸಿದ್ರು ಸಹ ನಮ್ ತಂದೆ ಯಾವ್ದನ್ನು ಬಳಸ್ತಾ ಇರ್ಲಿಲ್ಲ. ನಾನು SLC ಬಿಟ್ಟಾಗಿನಿಂದ ನನ್ನ ತಂದೆ ಜೊತೆ ಹೆಗಲು ಕೊಟ್ಟು ನಾನು ರೈತಲಾಗಿ ದುಡಿತಾ ಇದ್ದಿದ್ರಿಂದ ನನಗೆ ರೈತರ ಅನುಭವ ಚೆನ್ನಾಗಿದೆ. ಅದರಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತೋಟವನ್ನು ನಾವು ಇಬ್ರು ಸೇರಿ ಅಭಿವೃದ್ಧಿ ಪಡಿಸಲಿಕ್ಕೆ ಅನುಕೂಲ ಆಯ್ತು. ಈಗ ತರಹೇವಾರು ತಳಿಗಳು ಬೆಳೆದಿದ್ದೀರಾ, ಇದರ ಒಂದು ಲಭ್ಯತೆಗೆ ಬಂದ್ರೆ ಎಲ್ಲಿಂದ ತಗೊಂಡ್ ಬಂದಿದ್ದೀರಾ ಈ ಒಂದು ಎಲ್ಲಾ ವಿವಿಧ ರೀತಿಯ ವಿವಿಧ ಒಂದು ಜಾತಿಯ ಬೆಳೆಗಳು ವಿವಿಧ ಒಂದು ತಳಿಗಳ ಬಗ್ಗೆ? ನಾವು ಯಾವುದೇ ಕಡೆಗಳಲ್ಲಿ ಎಕ್ಸ್ಪೋಸರ್ ವಿಸಿಟ್ ಇರ್ಬೋದು, ಇಲ್ಲ ಹಾಸ್ಪಿಟಲ್ಗಳಿಗಿರ್ಬೋದು, ಇಲ್ಲ ಯಾವ್ದಕ್ಕೆ ಹೋದ್ರು ಒಂದು ನರ್ಸರಿನ ವಿಸಿಟ್ ಮಾಡ್ತೀವಿ. ಅಲ್ಲಿ ಸಿಗುವಂತ ಯಾವ್ದೇ ಹೊಸ ಗಿಡ ಇದೆ ನಮ್ಗೆ ಅಂತ ನಾವು ಇಬ್ರು ಸಹ ಸರ್ಚ್ ಮಾಡ್ತೀವಿ. ಅಲ್ಲಿಂದ ಒಂದೊಂದು ಗಿಡಗಳನ್ನ ನಾವು ಬಸ್ಸಲ್ಲಿ, ಈಗೆಲ್ಲ ವೆಹಿಕಲ್ ಇದೆ, ಹಿಂದೆ ಎಲ್ಲ ನಾವು ಬಸ್ಸಲ್ಲೇ ಹೊತ್ಕೊಂಡ್ ಬರ್ತಿದ್ವು. ಬಸ್ಸಲ್ಲಿ ತಗೊಂಡ್ಬಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿ ನೆಟ್ಟು ನಾವು ಕಾಪಾಡಿಕೊಂಡು ಬೆಳೆಸಿಕೊಂಡು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಈಗ ನಿಮ್ಮ ಅನುಭವದಲ್ಲಿ ಆರಂಭದ ದಿನಗಳಲ್ಲಿ ಹೇಗೆ ಶುರು ಮಾಡಿದ್ರಿ, ಈಗ ಏನ್ ಅನಿಸ್ತದೆ ಆ ಒಂದು ಮಧ್ಯದಲ್ಲಿ, ಏನೀಗ 30 ವರ್ಷ ಒಂದು ಅನುಭವದಲ್ಲಿ ಆರಂಭದ ದಿನಗಳಲ್ಲಿ ಹೇಗಿತ್ತು? ಆರಂಭ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಒಣ ಭೂಮಿ ಇದೆ, ನಮ್ಮ ಜಾಗ ಮಾತ್ರ ಫಲವತ್ತತೆ ಆಗಿ ಹಸಿರಾಗಿರ್ತಿತ್ತು. ವರ್ಷ 365 ದಿನನು ನಮ್ಮ ಜಾಗ ಮಾತ್ರ ಫುಲ್ ಹಸಿರಾಗಿರುತ್ತೆ. ನಮಗೆ ಖುಷಿ ಆಗ್ತದೆ, ತೋಟದಲ್ಲೇ ನಾವು ಮನೆ ಕಟ್ಕೊಂಡು ಮನೇಲಿ ಇದೀವಿ, ಸಂತೋಷ, ಒಳ್ಳೆ ಗಾಳಿ ಇದೆ, ಒಳ್ಳೆ ಮನಸ್ಸಿಗೆ ತುಂಬಾ ಉಲ್ಲಾಸಕರ ಆಗ್ತದೆ. ಬೇರೆ ಹಾಗೆ ಹಳ್ಳಿ ಒಂದು ವಾತಾವರಣ ನಿಮ್ಗೆ ಅನ್ಸಲಿಲ್ಲ? ಇಲ್ಲ, ನಾನು ಹಳ್ಳಿಯಲ್ಲಿ ಬೆಳೆದು ಬಂದಿರೋದ್ರಿಂದ ನನಗೆ ತುಂಬಾ ಇಷ್ಟವಾದ ಒಂದು ಜಾಗ ಇದು. ಪಟ್ಟಣದಲ್ಲಿ ಇರೋದಕ್ಕಿಂತ ನಾವು ಹಳ್ಳಿಯಲ್ಲಿ, ಹಳ್ಳಿ ಮನೆಯಲ್ಲಿ, ಅದರಲ್ಲೂ ತೋಟದ ಮನೆಯಲ್ಲಿ ಇರೋದಂದ್ರೆ ತುಂಬಾ ಖುಷಿ. ನಮ್ಮ ಮಕ್ಕಳಿಗಾದ್ರೂ ಅಷ್ಟೇ ತುಂಬಾ ಖುಷಿ ಪಟ್ಟು ಬಂದು ಇರ್ತಾರೆ. ಮನೆಯವರು ಯಾವ ರೀತಿಯಿಂದ ನಿಮಗೆ ಸಹಕಾರ ಇದರಲ್ಲಿ? ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲದರಲ್ಲೂ ಸಪೋರ್ಟ್, ಇಬ್ರು ಸೇರಿ ಒಂದು ಎತ್ತಿನ ಬಂಡಿ ಹಾಗೆ ದುಡಿತಾ ಇದೀವಿ ಇಬ್ರು ಸೇರಿ. ಮತ್ತೆ ಈಗ ಇದರ ಜೊತೆಗೆ ಈಗ ವಿವಿಧ ಬೆಳೆಗಳ ಜೊತೆಗೆ ತಾವು ಏನು ಔಷಧೀಯ ಸಸ್ಯಗಳು ಇದು ಕೂಡ ಬೆಳೀತಾ ಇದ್ದೀರಾ, ಔಷಧೀಯ ಒಂದು ಸಸ್ಯಗಳಿಗೆ ಬಂದ್ರೆ ಏನ್ ಬೆಳೆ, ಯಾವೆಲ್ಲ ಒಂದು ಬೆಳೆಗಳನ್ನ? ಔಷಧೀಯ ವಿಷಯದ ಬಗ್ಗೆ ಹೇಳೋದಾದ್ರೆ ನಮ್ಮ ಅಮ್ಮ ಒಬ್ರು ನಾಟಿ ವೈದ್ಯ ಆಗಿದ್ರು. ನಮ್ ತಂದೆನು ಹಸುಗಳಿಗೆ ಸ್ವಲ್ಪ ಔಷಧಿಗಳನ್ನೆಲ್ಲ ಕೊಡ್ತಾ ಇದ್ರು. ಆ ಒಂದು ಬೇಸಿಕ್ ಮೇಲೆ ನಾನು ನಮ್ಮ ವಿಕಸನ ಸಂಸ್ಥೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಯಾರಿಗಾದ್ರೂ ಬಂದ್ರೆ ಔಷಧಿಗಳನ್ನ ಕೊಡೋದನ್ನ ಮಾಡ್ಕೊಡೋದನ್ನ ಮಾಡ್ತಾ ಇದ್ದೆ. ಅದರ ನಂತರ ನನಗೆ ಇಲ್ಲಿಂದ ಸುಮಾರು ತರಬೇತಿಗಳನ್ನ ಭಾಗವಹಿಸಲು ಅನುಕೂಲ ಆಯಿತು. ಆ ತರಬೇತಿಗಳನ್ನ ಮಾಡಿಬಿಟ್ಟು ಸರ್ಟಿಫಿಕೇಟ್ಗಳನ್ನ ತಗೊಂಡು ನಾನೀಗ ಓನ್ ಆಗಿ ನಿಂತ್ಕೊಂಡು ಬೇರೆ ಹಳ್ಳಿ ಜನರಿಗಾಗಿ ಅವರಿಗೆ ಅಲ್ಲಲ್ಲೇ ಸುಲಭವಾಗಿ ಸಿಗುವಂತಹ ಗಿಡಗಳಿಂದ ಯಾವ ಔಷಧಿಗಳನ್ನ ಮಾಡಬಹುದು, ಯಾವ ರೀತಿ ತಗೊಂಬಹುದು, ಅದರಿಂದ ಏನ್ ಪ್ರಯೋಜನ ಆಗ್ತದೆ. ನಾವು ಇಂಗ್ಲಿಷ್ ಮೆಡಿಸಿನ್ ತಿನ್ನೋದ್ರಿಂದ ನಮ್ಗೆ ಯಾವ್ಯಾವ ಕಾಯಿಲೆಗಳು ಹೆಚ್ಚಾಗಿ ಬರುತ್ತದೆ ಅದನ್ನ ತಡಿಬೇಕಾದ್ರೆ ನಾವು ಗಿಡಮೂಲಿಕೆ ಔಷಧಿಗಳನ್ನ ಮಾಡಬೇಕು. ಅದ್ರ ಬಗ್ಗೆ ತರಬೇತಿ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸ್ಗಳು ಸಹ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ಈ ಒಂದು ವಿಕಸನ ಸಂಸ್ಥೆಯಿಂದ ತಾವು ಎಷ್ಟು ಸುತ್ತಮುತ್ತಲಿನ ಹಳ್ಳಿಗಳಿಗೆ ತರಬೇತಿ ಕೊಡೋದಾಗ್ಲಿ, ಇದರ ಸಾವಯವ ಕೃಷಿಯ ಬಗ್ಗೆ ಅರಿವು ಮೂಡಿಸೋದಾಗ್ಲಿ, ಅವರ ಒಂದು ಬೆನ್ನೆಲುಬಾಗಿ ಸಹಕಾರಕ್ಕೆ ನಿಂತಿದ್ದೀರಿ ಮೇಡಮ್? ನಾವು ವಿಕಸನ ಸಂಸ್ಥೆ ಯಾವ್ಯಾವ ಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದೀವೋ, ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತೀವೋ ಅಷ್ಟು ಡಿಸ್ಟಿಕ್ ಗಳಲ್ಲಿ ನಾನು ಹೋಗಿ ತರಬೇತಿಗಳನ್ನ ಕೊಡ್ತಾ ಇದ್ದೀನಿ. ಒಂದು ಇನ್ನೊಂದು ನಮ್ಮಲ್ಲಿಗೆ ಬಂದು 2-3 ದಿನ ಉಳ್ಕೊಂಡು ತರಬೇತಿಗಳನ್ನ ಪಡ್ಕೊಂಡು ಹೋಗ್ತಾರೆ. ಮತ್ತೆ ಯೂನಿವರ್ಸಿಟಿಗಳಿಂದನೂ ಸಹ ನನ್ಗೆ ಸ್ಟೂಡೆಂಟ್ಸ್ ಗಳು ಬಂದು ತರಬೇತಿಗಳನ್ನ ಪಡ್ಕೊಂಡು ಹೋಗ್ತಾರೆ. ಮತ್ತೆ ನಾವು ಇಲ್ಲಿ ಎಲ್ಲ ಆರ್ಗ್ಯಾನಿಕ್, ನಮ್ಗೆ ಜನರಿಗೆ ಈಗ ಗಿಡದ ಪರಿಚಯನ ಹೇಳಬೇಕು ಅಂದ್ರೆ ಅವರಿಗೆ ಗಿಡ ತೋರಿಸಿ ನಾವು ಪರಿಚಯ ಮಾಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಕಮ್ಯುನಿಟಿಯವರು ಒಂದೊಂದು ಗಿಡಗಳಿಗೆ ಬೇರೆ ಬೇರೆ ರೀತಿಯ ಹೆಸರುಗಳನ್ನ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಸ್ವಲ್ಪ ಫೋಟೋಗಳನ್ನ ಗಿಡಗಳ ಫೋಟೋಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಕೆಲವೊಂದು ಅರ್ಬೇರಿಯಂ ಶೀಟ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಎಲ್ಲಾದ್ರೂ ಹೋಗುವಾಗ ನಾವು ಗಿಡಗಳನ್ನ ತಗೊಂಡು ಹೋದ್ರೆ ಏನಾಗ್ತದೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸ್ ಮಾಡೋಷ್ಟು ಸುಮಾರು ಗಿಡಗಳು ಬತ್ತಿ ಹೋಗ್ತದೆ, ಮತ್ತೆ ಗಿಡನೂ ಸಹ ಹಾಳಾಗ್ತದೆ. ನಾವು ಗಿಡನ ಒಂದು ಗಿಡ ಬೆಳೆಸಬೇಕಾದ್ರೆ ತುಂಬಾ ಕಷ್ಟ ಇದೆ. ಹಾಗಾಗಿ ಜಾಸ್ತಿ ನಾನು ಹಳ್ಳಿಗಳಿಗೆ ಹೋಗುವಾಗ ಒಂದಷ್ಟು ಅಲ್ಲಿ ಲೋಕಲಲ್ಲಿ ಸಿಗುವಂತ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂತೀನಿ, ಸ್ವಲ್ಪ ಇಲ್ಲಿಂದ ತಗೊಂಡೋಗ್ತೀನಿ, ಮತ್ತೆ ಜಾಸ್ತಿ ನಾನು ಹರ್ಬೇರಿಯಂ ಶೀಟ್ಗಳು ಮತ್ತು ಫೋಟೋಗಳನ್ನ ತಗೊಂಡೋಗಿ ತರಬೇತಿಗಳನ್ನ ಕೊಡ್ತೀನಿ. ವಿದ್ಯಾಭ್ಯಾಸ ಆಗಿದೆ ತಮ್ದು? SSLC. SSLC ಆಗಿದೆ. ಸೊ ಈ SSLC ಅಂದ್ರೆ ಈ ಒಂದು ಅನುಭವಕ್ಕೆ ಮತ್ತೆ ಈ ಒಂದು ತರಬೇತಿಗೆ ವಿದ್ಯಾರ್ಥಿ ಏನು ಮಾನದಂಡ ಅಲ್ಲ ಅಂತ ಹೇಳಿ ಸಾಬೀತುಪಡಿಸಿದೀರಾ. ಇದು ನಿಮ್ಮ ಅನುಭವದಿಂದ ಬಂದಿರತಕ್ಕಂತ ಒಂದು ವಿಷಯ ಅಲ್ವಾ? ಈಗ ಔಷಧೀಯ ಸಸ್ಯಗಳನ್ನ ಮತ್ತೆ ಒಂದು ನಮ್ಮ ಹಳ್ಳಿಗಾಡಿನ ಜನರಿಗೆ ಮನೆಯಲ್ಲೇ ಮದ್ದಾಗಿ ತಾವು ಕೊಡ್ತಕ್ಕಂತ ಒಂದು ರೋಗಗಳ ನಿರ್ವಹಣೆಗೆ ಬಗ್ಗೆ ಹೇಳಿ. ನಾವು ಇಲ್ಲಿ ಸಾಧಾರಣವಾಗಿ ಈಗ ಎಲ್ಲಾ ಕಾಲದಲ್ಲೂ ಬರುವಂತದ್ದು ಕೆಮ್ಮು ಮನುಷ್ಯನಿಗೆ, ಶೀತ, ಡಸ್ಟ್ ಇಂದ ಆಗಿರ್ಬೋದು, ಶೀತದಿಂದ ಇರ್ಬೋದು, ಮಳೆ ನೆಂದ್ರೆ ಇರ್ಬೋದು, ಯಾವುದೇ ಕಾಲದಲ್ಲೂ ಬರುವಂತದ್ದು ಕೆಮ್ಮು. ಕೆಮ್ಮಿಗೆ ನಾವು ಕೆಮ್ಮಿನ ಚೂರ್ಣವನ್ನು ಮಾಡೋದನ್ನ ತೋರಿಸ್ಕೊಡ್ತೀವಿ, ಕಲಿಸ್ಕೊಡ್ತೀವಿ, ಮತ್ತೆ ಮಾಡಿ ಇಟ್ಟು ಸೇಲನ್ನು ಮಾಡ್ತಾ ಇದ್ದೀನಿ. ಮತ್ತೆ ಸರ್ವಸಾಮಾನ್ಯವಾಗಿ ಈಗ ಜಾಸ್ತಿ ನಾವು ಜಾಸ್ತಿಯಾದ ಕೆಮಿಕಲ್ ಗಳನ್ನ ಬಳಸಿದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳಾಗಿ ಏನಾಗ್ತದೆ, ನಮಗೆ ಎಲ್ಲ ಜಾಯಿಂಟ್ ಪೇನ್ಗಳು ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಮಗೆ ಸುಲಭವಾಗಿ ಇಲ್ಲಿ ಯಾವ ಗಿಡಗಳು ಸಿಗುತ್ತೆ ಆ ಗಿಡಗಳಿಂದ ನೋವಿನ ಎಣ್ಣೆಯನ್ನು ತಯಾರು ಮಾಡಿ ಅದಕ್ಕೆ ಜಾಸ್ತಿಯಾಗಿ ನಾವು ಸಾಸಿವೆ ಎಣ್ಣೆಯನ್ನ ಬಳಸ್ತಾ ಇದ್ದೀನಿ. ಯಾಕೆಂದ್ರೆ ಸಾಸಿವೆ ಒಂದು ನೋವು ನಿವಾರಕ ಔಷಧಿ ಎಣ್ಣೆ, ಹಾಗಾಗಿ ಸಾಸಿವೆ ಎಣ್ಣೆಯಲ್ಲಿ ಕೆಲವು ಔಷಧಿಗಳನ್ನ ಬಳಸ್ಬಿಟ್ಟು ಅದು 3-4 ದಿನ ಆಗುತ್ತೆ ಒಂದ್ಸರಿ ಪ್ರಿಪರೇಷನ್ ಮಾಡೋ ಟೈಮಲ್ಲಿ, ಆ ರೀತಿ ಮಾಡಿಬಿಟ್ಟು ಆ ಎಣ್ಣೆಯನ್ನು ಮಾಡಿ ಸೇಲ್ ಮಾಡ್ತಾ ಇದ್ದೀನಿ. ತರಬೇತಿಗಳನ್ನು ಅದೇ ರೀತಿ ಕೊಡ್ತಾ ಇದ್ದೀನಿ. ಆಮೇಲೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ತೊಂದರೆ ಇರ್ಬೋದು, ಬಿಳಿ ಮುಟ್ಟಿನ ತೊಂದರೆ ಇರ್ಬೋದು, ಆಮೇಲೆ ಸ್ಕಿನ್ ಅಲರ್ಜಿಗಳು, ಚರ್ಮ ರೋಗಗಳಿರ್ಬೋದು, ಆಮೇಲೆ ನಿಶಕ್ತಿಗೆ ಇರುವಂತ ಪೌಡರ್ಗಳಿರ್ಬೋದು, ಆಮೇಲೆ ನಾವು ಬಳಸುವಂತ ಪದಾರ್ಥಗಳನ್ನ ಔಷಧಿಗೆ ಬಳಸುವಂತ ಪದಾರ್ಥಗಳು ನಾವು ಮಾರ್ಕೆಟ್ ಅಲ್ಲಿ ತರಬಾರದು. ಯಾಕೆಂದ್ರೆ ಫುಲ್ ಆರ್ಗಾನಿಕ್ ಅಲ್ಲಿ ಬೆಳೆದಿರುವಂತ ವಸ್ತುಗಳನ್ನ ತಗೊಂಬೇಕು. ಒಂದು ಗಿಡ ಮೂಲಿಕೆಗಳನ್ನು ಸಹ ನಾವು ಆರ್ಗಾನಿಕ್ ಅಲ್ಲೇ ಬೆಳೆದಿರಬೇಕು, ಇಲ್ಲ ಅಂದ್ರೆ ನಾವು ಬಳಸೋದ್ರಿಂದ ಉಪಯೋಗ ಇರೋದಿಲ್ಲ. ಈಗ ವಿವಿಧ ಒಂದು ಬೆಳೆಗಳನ್ನ ಬೆಳೀತಾ ಇದ್ದೀರ, ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಹೇಗೆ ಈಗ ನಿಮ್ಮ ಸಂಘ ಸಂಸ್ಥೆಗಳಿಂದ ಇಲ್ಲ ನಮ್ಮ ರೈತರ ಒಂದು ನೆಟ್ವರ್ಕ್ ಗಳಿಂದ ಮಾರಾಟ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹೇಗೆ ಮೇಡಮ್? ನಾನು ಸಂಸ್ಥೆಯಲ್ಲೂ ಸಹ ಮಾರುಕಟ್ಟೆಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮತ್ತೆ ನಾವು ಪ್ರತಿ ಹಳ್ಳಿಗಳಿಗೆ ಹೋಗುವಾಗ ಅಲ್ಲಲ್ಲಿ ನಂದು ಒಂದು ಕಿಟ್ ಅನ್ನ ತಗೊಂಡು ಹೋಗ್ತೀನಿ. ಅಲ್ಲಿ ಜನರಿಗೆ ಎಲ್ಲ ಕ್ಲಾಸ್ಗಳನ್ನ ಮಾಡಿದ್ಮೇಲೆ ಅವ್ರಿಗೆ ಬೇಕಾಗಿರುವಂತ ಔಷಧಿಗಳಿರ್ಬೋದು, ಪೌಡರ್ಗಳಿರ್ಬೋದು, ಯಾವ್ದು ಬೇಕಾದ್ರೂ ಅವ್ರು ತಗೊಳ್ತಾರೆ. ಮತ್ತೆ ಆನ್ಲೈನ್ ಅಲ್ಲೂ ಸಹ ಕೆಲವರು ಬೇರೆ ಕಡೆಯಿಂದ ತರಿಸ್ಕೊಂತಾರೆ. ಆಮೇಲೆ ಮತ್ತೆ ನಮ್ಮಲ್ಲಿ ಬೇಕಾದ್ರೆ ಅವರು ನಮ್ಮ ಸ್ಟಾಫ್ಗಳ ಕೈಯಲ್ಲಿ ಹೇಳಿ ಕಳಿಸ್ತಾರೆ, ಇಂಥ ವಸ್ತುನ ತಂದ್ಕೊಡಿ ಹೋದಾಗ ಆಫೀಸಿಗೆ ಅಂತೇಳಿ, ಆ ರೀತಿನೂ ತಗೊಂಡು ಹೋಗ್ತಿದ್ದಾರೆ. ಮತ್ತೆ ನಾವು ಈ ಕೊರೋನಾ ಟೈಮಲ್ಲಿ ಒಂದು ಕಷಾಯ ಪುಡಿಯನ್ನ ನಾವಾಗಿ ತಯಾರು ಮಾಡುದು. ಈ ಕಷಾಯ ಪುಡಿ ಇಂದ ಏನಂದ್ರೆ ಸುಮಾರು 18 ತರದ ಔಷಧಿಗಳನ್ನ ಹಾಕ್ಬಿಟ್ಟು ನಾವು ಸ್ವತಃ ತಯಾರು ಮಾಡಿದ್ದು. ಇದನ್ನ ನಾನು ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ಎಲ್ರಿಗೂ ಒಂದೊಂದು ಪ್ಯಾಕೆಟ್ ಕೊಟ್ಟೆ. ಅವರು ಬೋರ್ಡ್ ಮೆಂಬರ್ಸ್ ಗಳು ಆಂಧ್ರದಲ್ಲಿ ಇದನ್ನ ತಗೊಂಡೋಗಿ ಕೊರೋನಾ ಟೈಮಲ್ಲಿ ಶೀತ ಕೆಮ್ಮಿಗೆ ಒಳ್ಳೇದು ಅಂತೇಳಿ ಕೊಟ್ಟು ಇದನ್ ಮಾಡಿದ್ರೆ ಒಂದು 50 ಜನಕ್ಕೆ ಕೊರೋನಾ ಕಾಯಿಲೆ ವಾಸಿ. ಅವ್ರು ನಮಗೆ ವಿಷಯ ತಿಳಿಸ್ಬಿಟ್ಟು ಅವ್ರು ಮತ್ತೆ ನಮಗೆ 1.5 kg ಕಷಾಯ ಪುಡಿ ಆರ್ಡರ್ ಮಾಡಿದ್ರು, ಮತ್ತೆ ಕಳಿಸ್ಕೊಟ್ವು. ಹಾಗಾಗಿ ಈ ಕಾಂಟ್ಯಾಕ್ಟ್ಗಳು ಇದೆ ಒಂದೊಂದು ರೀತಿಯಲ್ಲಿ ಬೆಳೀತಾ ಇದೆ. ಇದು ಬೇಡಿಕೆ ಅನುಗುಣವಾಗಿ ತಾವು ಉತ್ಪಾದನೆ ಮಾಡ್ತೀರಾ ಇಲ್ಲ ನೈಸರ್ಗಿಕವಾಗಿ ಎಷ್ಟು ಉತ್ಪನ್ನ ಬರುತ್ತೆ ಅದರಿಂದ ಮಾರಾಟ ಮಾಡುತ್ತೀರಾ? ಹೇಗೆ? ಇಲ್ಲ, ಬೇಡಿಕೆಗಳು ಯಾವ ರೀತಿ ಬರ್ತದೆ ಅದ್ರ ರೀತಿಯಲ್ಲಿ ಔಷಧಿಗಳನ್ನ ಮಾಡ್ತೀನಿ. ಕೆಲವು ಔಷಧಿಗಳು ತುಂಬಾ ಸಮಯ ತನಕ ಇಟ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಕಾಲಾವಧಿ ಇರ್ತದೆ, ಕಾಲಮಿತಿ ಇರ್ತದೆ, ಕಾಲಾವಧಿ ಇರ್ತದೆ. ಮತ್ತೆ ಅದು ಕೆಲವು ಔಷಧಿಗಳನ್ನ ಕೆಡದಿಂದ ಇಡ್ಲಿಕ್ಕಾಗಿ ನಾವು ಜೇನುತುಪ್ಪವನ್ನ ಬಳಸ್ತೀವಿ. ಯಾವುದೇ ಕೆಮಿಕಲ್ ಗಳನ್ನ ಯಾವ್ದಕ್ಕೂ ಬಳಸೋದಿಲ್ಲ. ನಾವು ಅಮೃತಾಂಜನ ಇರ್ಬೋದು, ವ್ಯಾಸ್ಲೇನ್ ಇರ್ಬೋದು, ಯಾವ್ದನ್ನು ಮಾಡೋದಾದ್ರೂ ನಾವು ನಮ್ಮಲ್ಲಿ ಸಿಗುವಂತ ವಸ್ತುಗಳಿಂದ ತೆಗೆದು ನಾವು ಮಾಡಿ ಅವ್ರಿಗೂ ತೋರಿಸ್ಕೊಡ್ತೀವಿ, ಅವ್ರ ಹತ್ರನು ಮಾಡಿಸ್ತೀವಿ ತರಬೇತಿಗೆ ಬರೋರ ಹತ್ರನು ಸಹ. ಈಗ ಈ ಒಂದು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ, ನಾವು ಶಿವಮೊಗ್ಗ ಜಿಲ್ಲೆ ಒಂದೇನೆ ಅಲ್ಲ, ಬೇರೆ ಜಿಲ್ಲೆಯ ಒಂದು ಪರಿಸ್ಥಿತಿನೂ ಹಾಗೆ ಇರೋದು. ಹಳ್ಳಿಗಳಲ್ಲಿ ಇರ್ತಕ್ಕಂತ 5 ಎಕರೆ 10 ಎಕರೆ ಜಮೀನು ಇದ್ದಿದ್ದೆಲ್ಲ ಮಾರಾಟ ಮಾಡಿಬಿಟ್ಟು ಬೆಂಗಳೂರಲ್ಲಿ ಏನೋ ತಿಂಗಳಿಗೆ ಒಂದು 10,000 ಸಂಬಳ ಸಿಕ್ಕಿದ್ರು ಸಾಕಪ್ಪ ಅಂತ ಒಂದು ಪರಿಸ್ಥಿತಿಯಲ್ಲಿ ಈಗ ಏನು ನಮ್ಮ ಯುವಕರಾಗಲಿ ಯುವತಿರಿ ಆಗಲಿ ಹಳ್ಳಿಯ ಒಂದು ವಾತಾವರಣ ಅವ್ರು ಬಿಟ್ಟು ನಾವು ಪಟ್ಟಣಕ್ಕೆ ಹೋಗಿ ಸೇರ್ಕೋಬೇಕು ಅಂತ ಹೇಳಿ ಅಲ್ಲಿ ಸೇರಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದಿನಂಗೆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಈಗ ಕರೋನಾ ಟೈಮಲ್ಲಿ ಅದು ಉದಾಹರಣೆ, ಕರೋನಾ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಂತೆಂತ ಸಾಫ್ಟ್ವೇರ್ ಉದ್ಯೋಗಿಗಳನ್ನೇ ಅದನ್ನ ಬಿಟ್ಟು ಬಂದು ತಮ್ಮ ಒಂದು ಜಮೀನು, ಅದು ಗುಡ್ಡಗಾಡು ಪ್ರದೇಶ ಇರಲಿ ಅದು ಎಂತದೇ, ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಈಗ ಸಾಫ್ಟ್ವೇರ್ ಉದ್ಯೋಗಿಕ್ಕಿಂತನೂ ತುಂಬಾ ಚೆನ್ನಾಗಿ ದುಡಿತಾ ಇದ್ದಾರೆ. ಏನ್ ಕಿವಿ ಮಾತು ಹೇಳ್ತೀರಾ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ, ರೈತ ಮಹಿಳೆಯರಿಗೆ? ಏನಂದ್ರೆ ನಮ್ಮಲ್ಲಿ ಇರುವಂತಹ ಮಣ್ಣನ್ನ ನಾವು ಆರೋಗ್ಯವಂತವಾಗಿ ಅದನ್ನ ಉಳಿಸ್ಕೊಂಡು ಅದರಲ್ಲಿ ಗಿಡಗಳನ್ನ ಬೆಳಕೊಂಡು ತರಕಾರಿ ಬೆಳಕೊಂಡು ನಮ್ಮ ಆರೋಗ್ಯವನ್ನ ನಾವು ಅಭಿವೃದ್ಧಿ ಪಡಿಸ್ಕೊಬೇಕು. ನಾವು ಇನ್ನೂ ಹೆಚ್ಚು ವರ್ಷಗಳ ಕಾಲ ಬದುಕಬೇಕು, ನಮ್ಮ ಮಕ್ಕಳಿಗೂ ಸಹ ಈ ಮಾರ್ಗದರ್ಶನವನ್ನು ನೀಡಬೇಕು ಅನ್ನೋದನ್ನ ಹೇಳ್ತೀನಿ. ಧನ್ಯವಾದ ಮೇಡಮ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ಒಂದು ತೋಟಕ್ಕೆ ಬಂದು ಈ ಒಂದು ಏನು ಪ್ರಯೋಗಶಾಲೆ ಮಾಡಿದೀರಾ ತಾವು ತಮ್ಮ ಒಂದು ಸ್ವಂತ ದುಡಿಮೆಯಲ್ಲಿ ಮನೆಯವರ ಜೊತೆಗೆ, ತಮ್ಮ ದೂರವಾಣಿ ಸಂಖ್ಯೆ 9880620787 9880620787. ಧನ್ಯವಾದ. ಇದುವರೆಗೆ ತಾವು ಆಕಾಶವಾಣಿ ಭದ್ರಾವತಿ FM ಕೇಂದ್ರದ ಮಾಧ್ಯಮ ಮೂಲಕ ತಮ್ಮ ಒಂದು ಕೃಷಿ ಅನುಭವದ ಜೊತೆಗೆ ಏನು ಈ ಸಾವಯವ ಕೃಷಿಯ ಒಂದು ಬೆಳೆಸುವುದಾಗಲಿ ಉಳಿಸುವುದಾಗಲಿ ಇದರ ಬಗ್ಗೆ ಪ್ರಚಾರ ಮಾಡುವುದಾಗಲಿ ತರಬೇತಿ ಕೊಡುವುದಾಗಲಿ ನಿರಂತರವಾಗಿ ಸುಸ್ಥಿರ ರೀತಿಯಿಂದ 30 ವರ್ಷದಿಂದ ಸುದೀರ್ಘ ಈ ಅನುಭವ ತಮ್ಮ ಜೊತೆಗಿದೆ. ಈ ಅನುಭವನ ನಮ್ಮ ರೈತ ಬಾಂಧವರಿಗೆ ಹಂಚಿಕೊಂಡಿದ್ದೀರಾ, ಹಾಗಾಗಿ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಲಿಲ್ಲಿ ವರ್ಗಿಸ್ ಅವರೊಂದಿಗಿನ ಸಾವಯವ ಕೃಷಿ ಅನುಭವಗಳ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಕೇಳಿದರೆ ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ:

ಇದುವರೆಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.